ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಕಿವಿ ಮೂಗು ಗಂಟಲು ಸಮಸ್ಯೆಗಳು ಮತ್ತು ಪರಿಹಾರ ಈ ಕುರಿತು ಡಾ ರಾಘವೇಂದ್ರ ಪುರಾಣಿಕ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ಡಾಕ್ಟರ್ ರಾಘವೇಂದ್ರ ಪುರಾಣಿಕ್ ಅವರೇ ನಮಸ್ಕಾರ. ನಮಸ್ಕಾರ. ಕಿವಿ ಮೂಗು ಮತ್ತು ಗಂಟಲು ಅಥವಾ ENT ಅಂತ ಹೇಳುವಂತಹದ್ದು, ಇದರ ಒಂದು ವಿಶೇಷತೆಗಳು ಏನೇನು, ಅದರ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳು ಎದುರಾಗ್ತವೆ, ಈ ವಿಚಾರವಾಗಿ ಇವತ್ತು ನಾವು ಮಾತನಾಡಬೇಕಾಗಿದೆ. ಕಿವಿ ಮೂಗು ಮತ್ತು ಗಂಟಲು ಇವುಗಳಲ್ಲಿ ಎದುರಿಸುವಂತಹ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಏನೇನು? ಬಹಳವಾಗಿ ಹೆಚ್ಚಿನವರಿಗೆ ಈ ಸೈನಸೈಟಿಸ್ ಅಂತೇವೆ, ಅಂದರೆ ಸೈನಸ್ನಲ್ಲಿ ರೋಗಾಣುಗಳಿದ್ದು ಅಲ್ಲಿಂದ ತೊಂದರೆ ಆಗುವುದು. ಯಾಕೆಂತ ಹೇಳಿದರೆ ಅದು ತಕ್ಷಣವೇ, ಅಂದರೆ ಒಂದು ತಿಂಗಳ ಒಳಗಿನ ಟೈಮ್ನಲ್ಲಿ ಆದರೆ ಆ ಮೂಗು ಅಥವಾ ತಲೆನೋವು ಇದರಲ್ಲೆಲ್ಲ ಲಕ್ಷಣಗಳಿರ್ತವೆ. ಅದಂದರೆ ಬಹಳ ಟೈಮ್ ಇದ್ದರೆ ಅವು ಯಾವ ಮೂಗು ಅಥವಾ ತಲೆನೋವು ಬರದೇ ಇರಬಹುದು, ಅಲ್ಲಿಂದ ಆ ರೋಗಾಣುಗಳು ಏಕೆಂದರೆ ಸೈನಸ್ನಲ್ಲಿ ಉಳಿದು ಅಲ್ಲಿಂದ ಬೇರೆ ಕಡೆ ಕಿವಿಗೆ ಅಥವಾ ಗಂಟಲಿಗೆ ಹೋಗಿ ಹೆಚ್ಚಿನ ತೊಂದರೆಗಳನ್ನು ಉಂಟು ಮಾಡುವ ಸಾಧ್ಯತೆ ಇದೆ. ಡಾಕ್ಟ್ರೆ, ಒಂದು ಪ್ರಶ್ನೆ ಇಲ್ಲಿ ಕೇಳಿಬಿಡ್ತೇನೆ, ಈ ಸೈನಸ್ ಅಂದರೆ ಏನು ಅಂತ, ಅಂದರೆ ಯಾವ ಭಾಗ ಅದು ಅಂತ? ಹಾಂ, ಸೈನಸ್ ಅಂದರೆ ಮೂಗಿನಿಂದ ಒಳಗಡೆ, ಅಂದರೆ ಕಣ್ಣಿನ ಮೇಲೆ, ಕಣ್ಣಿನ ಒಳಗಡೆ ಎರಡು ಕಡೆ, ಮತ್ತು ಕಣ್ಣಿನ ಕೆಳಭಾಗ, ಮತ್ತು ಮೂಗಿನ ಹಿಂಭಾಗದಲ್ಲಿ ಈ ಎಲುಬಿನ ಒಳಗಡೆ ಇರುವ ಖಾಲಿ ಜಾಗ, ಟೊಳ್ಳು ಜಾಗಗಳು ಅಂತ ಹೇಳ್ಬೋದು. ಅಲ್ಲಿ ಸಾಮಾನ್ಯವಾಗಿ ಯಾವುದೇ ರೋಗಾಣುಗಳು ಇರುವುದಿಲ್ಲ. ಅಂದರೆ ಅದು ನಮ್ಮ ಅಂದರೆ ದೇಹ ತಲೆಯ ಇದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ ಇರೋದು, ಮತ್ತು ಸ್ವರಕ್ಕೆ ಒಂದು ವ್ಯಕ್ತಿತ್ವ, ಅದು ಪ್ರತಿಯೊಬ್ಬರದ್ದು ಒಂದು ಅದಕ್ಕೆ ಒಂದು ರೂಪ ಕೊಡುವುದು, ಹಾಗೂ ನಮ್ಮ ಒಳಗೆ ತಗೊಳ್ಳುವ ಗಾಳಿಯನ್ನು ಸಾಕಷ್ಟು ಬಿಸಿ ಮತ್ತು ಸಾಕಷ್ಟು ನೀರಿನ ಅಂಶ ಇರುವ ಹಾಗೆ ಮಾಡಿ ಒಳಗೆ ಕೊಡುವಲ್ಲಿ ಸಹಾಯ ಮಾಡ್ತವೆ ಅವು. ಸೊ ಅವುಗಳಲ್ಲಿ ಈ ರೋಗಾಣುಗಳು ಸೇರಿಕೊಂಡ್ರೆ ಆವಾಗ ಮುಂದೆ ಪ್ರಾಬ್ಲಮ್ ಆಗ್ತದೆ. ಈ ಸೈನಸೈಟಿಸ್ ಎನ್ನುವಂತಹದ್ದು ಹೆಚ್ಚಾಗಿ ಕೇಳಿ ಬರ್ತಾ ಇರುವಂತಹ ಒಂದು ಸಮಸ್ಯೆ, ಯಾಕೆ ಇದು ಬರ್ತದೆ ಮತ್ತೆ ಇದರ ಒಂದು ಲಕ್ಷಣಗಳು ಯಾವ ರೀತಿ ಇರ್ತವೆ? ಸಾಮಾನ್ಯವಾಗಿ ಈ ನೆಗಡಿ ಅಂತ ಏನಿದೆ ಅದು ಇರುವುದು ಬಹಳ ಎಲ್ರಿಗೂ ಗೊತ್ತೇ ಇದೆ. ಸೊ ಇದರಿಂದಾಗಿ ಇದು ಸಾಮಾನ್ಯವಾಗಿ ಮೆಡಿಸಿನ್ ಕೊಟ್ಟರೆ ಒಂದು ವಾರ, ಮೆಡಿಸಿನ್ ಇಲ್ಲದಿದ್ರೆ ಒಂದು ವಾರದಲ್ಲಿ ವಾಸಿ ಆಗ್ತದೆ ಅಂತ ಹೇಳುವಂತಹದ್ದು ಒಂದು ವಾಡಿಕೆ. ಹಾಗಾಗಿ ಒಂದು ಅದು 10-12 ದಿನದ ಒಳಗೂ ಉಳಿದ್ರೆ ಆಗ ಏನಾಗ್ತದೆ ಅಂತ ಹೇಳಿದ್ರೆ ಅದ ಈ ಸೈನಸ್ಗಳಲ್ಲಿ ಆ ರೋಗಾಣುಗಳು ಒಳಗಡೆ ಸೇರಿಕೊಂಡು, ಅಂದರೆ ಆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿರುವ ರೋಗ ನಿರೋಧಕ ಶಕ್ತಿ ಸಾಕಷ್ಟು ಇಲ್ಲದಿದ್ದರೆ ಆಗ ಅವುಗಳು ಒಳಗಡೆ ಸೇರಿಕೊಂಡು ಹಾಗೆ ಉಳಿತವೆ. ಅದು ತಕ್ಷಣ ಕೊಡುವ ಸಮಸ್ಯೆಗಳೇನಂತ ಹೇಳಿದ್ರೆ ತಲೆನೋವು ಬರಬಹುದು, ಅಥವಾ ಮೂಗು ಕಟ್ಟಿಕೊಳ್ಬಹುದು, ತುಂಬಾ ಕಫ ಗಂಟಲಿಗೆ ಬರಬಹುದು, ಹಾಗೆ ಈ ಕಣ್ಣಿನ ಕೆಳಭಾಗದಲ್ಲಿ ಮುಖದಲ್ಲಿ ನೋವು ಬರುವುದು, ಇಂಥವೆಲ್ಲ ಅಂದರೆ ತಕ್ಷಣಕ್ಕೆ ಬರುವಂತಹವು. ಆದರೆ ಅವು ತುಂಬ ಸಮಯ ಉಳಿದ್ರೆ ಆವಾಗ ಅಂದರೆ ದೇಹ ಕೂಡ ಆ ರೋಗ ಇರುವುದನ್ನು ನೆಗ್ಲೆಕ್ಟ್ ಮಾಡ್ತದೆ. ಅಂದರೆ ಹಾಗಾಗಿ ನಮಗೆ ಮೂಗಿನಲ್ಲಿ ಮತ್ತೆ ಅಥವಾ ಗಂಟಲಿನಲ್ಲಿ ತಲೆನೋವು ಯಾವೂ ಇಲ್ಲದೇ ಇರಬಹುದು, ಒಳಗಡೆನೇ ಆ ರೋಗಾಣುಗಳು ಬಹಳಷ್ಟು ಸಮಯ ಇರುವುದು ಇದೆ. ಏಕೆಂದರೆ ಅವು ಸಣ್ಣ ಪುಟ್ಟ ತೊಂದರೆಗಳನ್ನು ಕೊಡ್ತಾ ಇರ್ತವೆ, ಹೆಚ್ಚಿನವರು ಅದನ್ನು ಅವಗಣನೆ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಹಾಗೆ ಉಳಿದುಕೊಂಡು ಕೆಲವೊಮ್ಮೆ ಅದು ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಅವು ಅಂದರೆ ಎದುರು ಬಂದು ಗಂಟಲಿನಲ್ಲಿ ಪ್ರಾಬ್ಲಮ್ ಅಥವಾ ಕಿವಿಯಲ್ಲಿ ಪ್ರಾಬ್ಲಮ್ ಕೊಡ್ಬೋದು. ಆವಾಗ ಏನಾಗ್ತದೆ ಅಂದರೆ ಮೂಗಿನಲ್ಲಿ ಮತ್ತೆ ತಲೆನೋವು ಇಲ್ಲದೇ ಇರೋದ್ರಿಂದ ಜನಗಳಿಗೆ ಇದು ಸೈನಸೈಟಿಸ್ನಿಂದ ಆಗಿದೆ ಅಂತೇಳಿ ಹೇಳಿ ತಿಳಿಯಪಡಿಸುವುದು ಸ್ವಲ್ಪ ಕಷ್ಟದ ಕೆಲಸ ಆಗ್ತದೆ. ಈಗ ಕೊರೋನಾದ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಎಲ್ಲರೂ ಕೂಡ ಮಾಸ್ಕ್ ಅನ್ನ ಧರಿಸಬೇಕು ಅಂತ ಹೇಳಿ, ಈ ಹಿನ್ನೆಲೆಯಲ್ಲಿ ನೋಡಿದ್ರೆ ಈ ಸೈನಸೈಟಿಸ್ಗೂ ಇದಕ್ಕೂ ಏನಾದರೂ ಸಂಬಂಧ ಉಂಟು? ಅಂದ್ರೆ ಮಾಸ್ಕ್ ಧರಿಸುವುದರಿಂದ ಒಂದು ರೀತಿಯ ಪ್ರೊಟೆಕ್ಷನ್ ಅಥವಾ ಒಂದು ರಕ್ಷಣೆ ಸಿಗ್ತದೆ ಹೇಗೆ ಅಂತ? ಸ್ವಲ್ಪ ಮಟ್ಟಿಗೆ ಹೌದು ಅಂತ ಹೇಳ್ಬಹುದು. ಈಗ ಡಸ್ಟ್ ಎಲರ್ಜಿ ಇರುವವರಿಗೆ ಅಥವಾ ಎಲರ್ಜಿ ಇರುವವರಿಗೆ ಅದರ ಡಸ್ಟ್ ಅಂಶ ಕಡಿಮೆ ಆಗುದ್ರಿಂದ ಅಲರ್ಜಿ ಸ್ವಲ್ಪ ಕಡಿಮೆ ಆಗ್ತದೆ, ಹಾಗೂ ಒಬ್ಬರಿಂದೊಬ್ಬರಿಗೆ ನೆಗಡಿ ಹರಡುವುದು ಕೂಡ ಕಡಿಮೆ ಆಗ್ತದೆ. ಆದ್ರೆ ಮೊದಲಿಂದೇ ಇದ್ದದ್ದಾದ್ರೆ ಪ್ರಾಯ ಸಹ ಜಾಸ್ತಿ ಆದ್ರೂ ಆಗ್ಬಹುದು. ಯಾಕೆ ಅಂತ ಹೇಳಿದ್ರೆ ಮಾಸ್ಕ್ ಹಾಕಿದಾಗ ಅವರ ಅದೇ ಉಸಿರನ್ನು ಒಳಗೆ ಹೊರಗೆ ಬಿಸಿ ಗಾಳಿ, ಅದರಲ್ಲಿಯೂ N95 ಅಂತವನ್ನು ಮಾಡಿದ್ರೆ ಹೆಚ್ಚು ಅದೇ ಬಿಸಿಗಾಳಿ ಒಳಗವರೆಗೆ ಹೋಗುವುದರಿಂದ ರಕ್ತದಲ್ಲಿರುವ ಆಮ್ಲಜನಕದ ಅಂಶ ಕಡಿಮೆ ಆಗಿ ಅವರ ಏನು ತೊಂದರೆಗಳು ಉಲ್ಬಣಗೊಳ್ಳುವ ಸಾಧ್ಯತೆಗಳಿವೆ. ಈಗ ಶೀತ ಆದವರಿಗೆ ಎಲ್ರಿಗೂ ಕೂಡ ಸೈನಸೈಟಿಸ್ ಆಗುವುದಿಲ್ಲ, ಕೆಲವರಿಗೆ ಆಗ್ತದೆ ಕೆಲವರಿಗೆ ಆಗುವುದಿಲ್ಲ, ಯಾಕೆ? ಹಾ, ಅದೇ ಅಂದ್ರೆ ಮುಖ್ಯವಾಗಿ ಯಾರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೋ ಅವರಲ್ಲಿ ಈ ತರ ಹಾಗೆ ಆಗ್ತದೆ. ಅಂದ್ರೆ ರೋಗ ನಿರೋಧಕ ಶಕ್ತಿ ಎರಡು ಮೂರು ಕಾರಣಗಳ ಸಾಧ್ಯ ಇದೆ. ಒಂದನೇದಾಗಿ ಅಂತ ಹೇಳಿದ್ರೆ ನಾವು ಒತ್ತಡದಲ್ಲಿ ಇರೋದು, ಮಾನಸಿಕವಾಗಿ ಇರಲಿ ಅಥವಾ ಶಾರೀರಿಕವಾಗಿ ಒತ್ತಡ ಜಾಸ್ತಿ ಇದ್ರೆ ಹಾಗೆ ಆಗ್ಬಹುದು. ಅಥವಾ ನಾವು ಸೇವಿಸುವ ಆಹಾರದಲ್ಲಿ ಸಾಕಷ್ಟು ಅದು ಸಮತೋಲನವಾಗಿ ಇಲ್ಲದೆ ಇದ್ರೂ ಕೂಡ ಅವಾಗ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ಬಹುದು. ಅಂತಹವರಲ್ಲಿ ಅದು ಅದೇ ಸೈನಸ್ ಬ್ಯಾಕ್ಟೀರಿಯಾಗಳು, ಯಾಕೆಂದ್ರೆ ಮೂಗಿನಲ್ಲಿ ಬಾಯಲ್ಲಿ ಎಲ್ಲ ಕಡೆ ಬ್ಯಾಕ್ಟೀರಿಯಾಗಳಿದ್ದವು, ಅವು ಒಳಗಡೆ ರೋಗಾಣುಗಳು ಸೈನಸ್ ಅಲ್ಲಿ ಪ್ರವೇಶಿಸಿ ಮತ್ತೆ ಮುಂದೆ ತೊಂದರೆ ಕೊಡುವ ಸಾಧ್ಯತೆಗಳು ಹೆಚ್ಚು. ಈ ಶ್ವಾಸಕೋಶದ ಸಮಸ್ಯೆ ಇರುವವರಿಗೂ ಕೂಡ ಸೈನಸೈಟಿಸ್ ಆಗ್ಬಹುದಾ? ಆ, ಶ್ವಾಸಕೋಶದ ಸೈನಸೈಟಿಸ್ ಇರುವವರಿಗೆ ಸೈನಸೈಟಿಸ್ ಆಗುವುದಕ್ಕಿಂತ ಬದಲು ಅದನ್ನು ಉಲ್ಟಾ ಅಂತ ಹೇಳಿದ್ರೆ, ಮೂಗಿನಲ್ಲಿ ಸೈನಸೈಟಿಸ್ ಇರುವವರಿಗೆ ಅಲ್ಲಿಂದ ಕೆಳಗಡೆ ಉಸಿರು ತಗೊಳ್ಳುವಾಗ ರೋಗಾಣುಗಳು ಈ ಶ್ವಾಸಕೋಶಗಳಿಗೆ ಹೋಗಿ ಅಲ್ಲಿ ತೊಂದರೆ ಕೊಡುವ ಸಾಧ್ಯತೆನೇ ಜಾಸ್ತಿ ಇದೆ. ಇದಕ್ಕೆ ಚಿಕಿತ್ಸೆ ಹೇಗೆ ಅಂತ, ಈಗ ಸೈನಸೈಟಿಸ್ ಬಗ್ಗೆ ನೀವು ಸಾಕಷ್ಟು ವಿಚಾರವನ್ನು ಹೇಳಿದ್ರಿ, ಯಾವ ರೀತಿ ಚಿಕಿತ್ಸೆಯನ್ನು ಪಡಿಬಹುದು? ಅದೇ ಅಂದ್ರೆ ಈಗ ಅಂದ್ರೆ ಒಂದು ತಿಂಗಳ ಒಳಗಿನದ್ದಾದ್ರೆ ಅಂದ್ರೆ ಅದನ್ನು ಅಕ್ಯೂಟ್ ಅಂತ ಹೇಳ್ತೇವೆ ನಾವು, ಆವಾಗ ಸಾಧಾರಣ ಒಂದು ಅಥವಾ ಎರಡು ವಾರದ ಈ ಆಂಟಿಬಯೋಟಿಕ್ಸ್ ಅಂತ ಯೂಸ್ ಮಾಡ್ತೇವೆ. ಮತ್ತೆ ಹಾಗೆ ಮೂಗಿನಲ್ಲಿ ಸೈನಸ್ಗಳ ಬಾಯಿ ಓಪನ್ ಮಾಡಲಿಕ್ಕೆ ಸ್ಪ್ರೇ ಮತ್ತೆ ಬೇರೆ ಮೆಡಿಸಿನ್ಸ್ ಕೊಡ್ತೇವೆ. ಆದಷ್ಟು ಆ ಕಫ ಎಲ್ಲ ಹೊರಗೆ ಬರಬೇಕು, ಯಾಕೆಂತ ಹೇಳಿದ್ರೆ ಕೊಟ್ಟ ಮೆಡಿಸಿನ್ ಏನಿದೆ ಆಂಟಿಬಯೋಟಿಕ್ ಅದು ಸೈನಸ್ನ ಒಳಗಿನ ಕಫಕ್ಕೆ ಹೋಗುದಿಲ್ಲ, ಅದು ಹೊರಗೆ ಬರಬೇಕು. ಆವಾಗಲೇ ನಾವು ಕೊಟ್ಟ ಮೆಡಿಸಿನ್ಸ್ ಇದೆ ಅವು ಸರಿಯಾಗಿ ಕೆಲಸ ಮಾಡ್ತವೆ. ಸೊ ಆದ್ರೆ ಒಂದು ತಿಂಗಳಿಗಿಂತ ಜಾಸ್ತಿ ಇದ್ದಾಗ ಅಂದ್ರೆ ಯಾರು ಅದನ್ನು ಅವಗಣನೆ ಮಾಡ್ತಾರೆ, ಅಂದ್ರೆ ಜಾಸ್ತಿ ಸಮಯ ಉಳಿಯುತ್ತದೆ, ಆವಾಗ ಜಾಸ್ತಿ ಅಂದ್ರೆ ಜಾಸ್ತಿ ಸಮಯದ ಅಂದ್ರೆ ಮೂರು ನಾಲ್ಕು ವಾರಕ್ಕೆವರೆಗೆ ಆಂಟಿಬಯೋಟಿಕ್ಸ್ ಬೇಕಾಗ್ಬಹುದು. ಆದ್ರೆ ಮೂರು ತಿಂಗಳಿಗಿಂತ ಜಾಸ್ತಿ ಎಷ್ಟಿದ್ರು ಅವಾಗ ಆರು ವಾರದ ಒಂದು ಕೋರ್ಸ್ ಅಂತ ಹೇಳ್ತೇವೆ. ಹಾಗೆ ಮಾಡೋದ್ರಿಂದ ನೂರರಲ್ಲಿ ಒಂದು 80 ಅಂದ್ರೆ 80% ಜನಗಳು ಮೆಡಿಸಿನ್ಸ್ ನಲ್ಲಿ ಅದನ್ನು ವಾಸಿ ಆಗ್ಲಿಕ್ಕೆ ಸಾಧ್ಯ ಉಂಟು. ಆದ್ರೆ ಅವರು ಮೆಡಿಸಿನ್ ಅನ್ನು ಸರಿಯಾದ ರೀತಿಯಲ್ಲಿ ತಗೊಳ್ಬೇಕು, ಯಾಕೆಂತ ಹೇಳಿದ್ರೆ ಒಂದು ಎರಡು ದಿನ ಬಿಟ್ಟು ಬಹಳಷ್ಟು ಜನ ಬರುವುದಿದೆ. ಹಾಗೆ ಬಂದಾಗ ಬ್ಯಾಕ್ಟೀರಿಯಾಗಳು ಅವುಗಳಿಗೆ ಈ ಇದ ರೆಸಿಸ್ಟೆನ್ಸ್ ಡೆವಲಪ್ ಮಾಡ್ತವೆ ಅಂತ ಹೇಳ್ತೇವೆ. ಆವಾಗ ಆ ಮದ್ದು ಮುಂದೆ ನಡೆಯದೇ ಇರಬಹುದು. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಅದು ಆರು ವಾರ ಮಾಡುವಾಗ ಪುನಃ ಮದ್ಯ ಬಿಟ್ಟದ್ರಿಂದ ಮೊದಲಿಂದ ಪುನಃ ಆರು ವಾರ ಮಾಡಬೇಕಾಗ್ತದೆ. ಬಹಳಷ್ಟು ಜನ ಈಗ ಎರಡು ಮೂರು ವಾರ ಆಗುವಾಗ ಏನು ತೊಂದರೆಗಳಲ್ಲಿಲ್ಲ, ಸುಮ್ಮನೆ ಯಾಕೆ ಆಂಟಿಬಯೋಟಿಕ್ಸ್ ತಗೊಳ್ಳೋದು ಅಂತ ನಿಲ್ಲಿಸಿಬಿಡ್ತಾರೆ. ಆದ್ರೆ ಮತ್ತೆ ಪುನಃ ಬಂದಾಗ ಪುನಃ ಮೊದಲಿಂದ ಆರು ವಾರ ತಗೊಳ್ಬೇಕಾದ ಅವಶ್ಯಕತೆ ಬೇಕಾಗ್ತದೆ. ಹಾಗಾಗಿ ವೈದ್ಯರ ಸಲಹೆಯನ್ನು ಸರಿಯಾಗಿ ಪಾಲಿಸುವುದು ಬಹಳ ಮುಖ್ಯ. ಆಮೇಲೆ ಈಗ ಮೂಗಿನ ಒಂದು ಆಕಾರಕ್ಕೂ, ಅಂದ್ರೆ ಈಗ ಮೂಗಿನ ಬೋನ್ ಅಂತ ಹೇಳ್ತೀವಲ್ಲ, ಅದರ ಒಂದು ಆಕಾರಕ್ಕೂ ಮತ್ತೆ ಈ ಸೈನಸೈಟಿಸ್ ಏನಾದ್ರೂ ಸಂಬಂಧ ಉಂಟಾ? ಸಂಬಂಧ ಅಂತ ಹೇಳಿದ್ರೆ ಕೆಲವು ಸಾರಿ ಓರೆ ಆದಾಗ ಇಂತಹ ಒಂದು ಸಮಸ್ಯೆ ಬರ್ತದೆ ಅಂತ ಕೇಳಿದ್ವಿ. ಈ ಓರೆಯಾಗಿ ಏನಿದೆ ಮಧ್ಯದ ಒಂದು ಗೋಡೆಯನ್ನು ಹೇಳ್ತೇವೆ ಅದನ್ನು ಸೆಪ್ಟಮ್ ಅಂತ ಹೇಳ್ತೇವೆ, ಅದು ಸ್ವಲ್ಪ ಮಟ್ಟಿಗೆ ಓರೆ ಎಲ್ಲರಲ್ಲೂ ಇರ್ತದೆ. ಅದು ಬಹಳಷ್ಟು ಓರೆ ಇದ್ದು ಈ ಸೈನಸ್ಗಳ ಬಾಯಿ ಹತ್ತಿರ ಅದನ್ನು ಬ್ಲಾಕ್ ಮಾಡಿದ್ರೆ ಅಂದ್ರೆ ಒಳಗಿಂದ ಬರಬೇಕಾದ ಏನು ಕಫದ ಸೂಕ್ಷ್ಮ ಪರದೆಯನ್ನು ಅದು ತಡೆದ್ರೆ ಆಗ ಒಳಗೆ ಉಳಿದು ಆಗ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಜಾಸ್ತಿ ಆಗ್ತದೆ. ಆದ್ರೆ ಆ ತರ ಇರುವವರು ಬಹಳ ಕಡಿಮೆ. ಇನ್ನೊಂದು ವಿಚಾರ, ರಕ್ತಸ್ರಾವಕ್ಕೆ ಸಂಬಂಧಪಟ್ಟಂತಹ ವಿಶೇಷವಾಗಿ ಮೂಗಿನಲ್ಲಿ ಬರುವಂತಹ ರಕ್ತಸ್ರಾವ, ಇದಕ್ಕೆ ಕಾರಣ ಏನು, ಲಕ್ಷಣಗಳು ಮತ್ತು ಚಿಕಿತ್ಸೆ ಹೇಗೆ? ಸಾಮಾನ್ಯವಾಗಿ ಮಕ್ಕಳಲ್ಲಿ ನಮ್ಗೆ ಎದುರೇ ಕಾಣುವ ಹಾಗೆ ಈ ಮಧ್ಯದ ಗೋಡೆ ಏನಿದೆ ಅಂತ ಹೇಳಿದೆ ಅಲ್ಲಿ ಕೆಲವು ರಕ್ತನಾಳಗಳು ತಮ್ಮಷ್ಟಕ್ಕೆ ಊದಿಕೊಳ್ಳುವುದು, ಅದಕ್ಕೆ ಇಂತಹದೇ ಕಾರಣ ಅಂತ ಏನಿಲ್ಲ, ಊದಿಕೊಂಡು ಅದು ಸ್ವಲ್ಪ ಕೈ ತಲಗಿತ ತಕ್ಷಣ ರಕ್ತ ಸುರಿಲಿಕ್ಕೆ ಶುರು ಮಾಡ್ತವೆ. ಸೊ ಅಂತಹವರಿಗೆ ಅಂದರೆ ಪ್ರಥಮ ಚಿಕಿತ್ಸೆ ಅವರೇ ಮನೆಯಲ್ಲಿ ಮಾಡಬೇಕಾದ ಅಂದರೆ ಆ ಮೂಗಿನ ಮೇಲಿನ ಎಲುಬಿನ ಭಾಗ ಅಲ್ಲ, ಅಂದರೆ ಮೃದುವಾಗಿರುವ ಭಾಗದಲ್ಲಿ ಎರಡು ಬೆರಳುಗಳಿಂದ ಒತ್ತಿ ಹಿಡಿದು ಒಂದು 5-8 ನಿಮಿಷ ಒತ್ತಿ ಹಿಡಿದು ಬಾಯಿಯಲ್ಲಿ ಉಸಿರಾಡ್ತಾ ಇದ್ರೆ ಅದಷ್ಟಕ್ಕೆ ನಿಲ್ತದೆ. ಆದರೆ ಪುನಃ ಮತ್ತೆ ತಗಲಿದಾಗ ಅದು ಪುನಃ ರಕ್ತ ಸುರಿಯುವ ಸಾಧ್ಯತೆ ಇದೆ. ಆ ಥರ ಆದರೆ ಅವಾಗ ಡಾಕ್ಟರಲ್ಲಿ ಹೋದಾಗ ಅವರು ಸರಿಯಾದ ಮದ್ದು ಹಚ್ಚಿ ಆ ರಕ್ತನಾಳವನ್ನು ಮುಚ್ಚುವಂತೆ ಮಾಡಬಹುದು. ಆದರೆ ವಯಸ್ಸಾದವರಲ್ಲಿ ಹೆಚ್ಚಿನವರಿಗೆ ಬಿ ಪಿ ಜಾಸ್ತಿ ಆಗೋದ್ರಿಂದ ಹಾಗೆ ಆಗ್ತದೆ. ಆದ್ದರಿಂದ ಅದನ್ನು ಬಿ ಪಿಯನ್ನು ತಹಬಂದಿಗೆ ತರುವುದು ಮುಖ್ಯವಾಗಿರ್ತದೆ. ಸೊ ಅದು ಮುಖ್ಯ. ಇನ್ನು ಕೆಲವು ಬೇರೆ ಕಾರಣಗಳಿಂದ ಸಹ ರಕ್ತ ಸುರಿಯುವ ಸಾಧ್ಯತೆಗಳಿವೆ. ಅದನ್ನು ನಾವು ಪರೀಕ್ಷೆ ಮಾಡಿ ಯಾವ ಕಾರಣದಿಂದ ಬಂದಿದೆ ಅಂತ ನೋಡಿ ಅದಕ್ಕೆ ತಕ್ಕ ಚಿಕಿತ್ಸೆ ನೀಡುವುದರಿಂದ ಅದನ್ನು ನಾವು ಸರಿಪಡಿಸಬಹುದು. ಇನ್ನೊಂದು ಬಹುಶಃ ತಲೆನೋವಿಗೆ ಸಂಬಂಧಪಟ್ಟಂತಹದ್ದು, ಅದರಲ್ಲೂ ಮೈಗ್ರೇನ್ ಎನ್ನುವಂತಹದ್ದು ಇತ್ತೀಚೆಗೆ ಹೆಚ್ಚು ಕೇಳಿ ಬರ್ತಾ ಇದೆ. ಈ ಮೈಗ್ರೇನ್ಗೆ ಕಾರಣ ಹಾಗೂ ಇದು ಆ ಮೂಗಿನ ದೋಷವೋ ಅಥವಾ ENT ಅಥವಾ ಕಿವಿ ಮೂಗು ಗಂಟಲು ಈ ಮೂರಕ್ಕೂ ಸಂಬಂಧ ಇರುವಂತಹದ್ದು ಹೇಗೆ? ಹೌದು, ಅಂದ್ರೆ ಕೆಲವರಲ್ಲಿ ಯಾವುದೇ ಕಾರಣಗಳನ್ನು ಪತ್ತೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇರಬಹುದು. ಇಲ್ಲಿಯವರೆಗೆ ವೈದ್ಯಕೀಯ ವಿಜ್ಞಾನದಲ್ಲಿ ಅವುಗಳನ್ನು ಯಾವ ಕಾರಣಕ್ಕೋಸ್ಕರ ಬರ್ತಾ ಇದ್ದಾವೆ ಅನ್ನೋದೇ ಗೊತ್ತು ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಬಹಳಷ್ಟು ಮಂದಿಗೆ ಅಂದರೆ ಈ ಮೂಗಿನ ಅಂದರೆ ನಾನು ಆವಾಗಲೇ ಹೇಳಿದ ಸೈನಸೈಟಿಸ್ ಅಥವಾ ಅಲರ್ಜಿ ಇದ್ದರೆ ಅಥವಾ ಬೇರೆ ಕಣ್ಣಿನ ದೋಷ ಈ ಥರ ಯಾವುದೇ ಇದ್ದರೂ ಅದಕ್ಕೆ ಸರಿಯಾದ ಚಿಕಿತ್ಸೆ ಮಾಡಿದರೆ ಅದನ್ನು ಪೂರ್ತಿ ವಾಸಿ ಮಾಡುವ ಸಾಧ್ಯತೆ ಇದೆ. ಸೊ ಅದಕ್ಕಾಗಿ ಅವರು ಸರಿಯಾದ ನಾವು ಚಿಕಿತ್ಸೆ ಏನು ಸೂಚಿಸ್ತೇವೆ ಅದನ್ನು ಸರಿಯಾಗಿ ಅವರು ತಗೊಳ್ಬೇಕು. ಆವಾಗ ಅಂದ್ರೆ ಈಗ ಈ ಮೈಗ್ರೇನ್ನ ಒಂದು ಪ್ರಾರಂಭಿಕ ಲಕ್ಷಣಗಳು ಹೇಗಿರ್ತವೆ ಮತ್ತು ಅದು ಉಲ್ಬಣಾವಸ್ಥೆಗೆ ಹೋದಂತಹ ಸಂದರ್ಭದಲ್ಲಿ ಏನೇನು ಸಮಸ್ಯೆಗಳೆಲ್ಲ ಬರ್ತವೆ? ಅಂದರೆ ಮೊದಲೇ ಅದನ್ನು ಪತ್ತೆ ಮಾಡಿದರೆ ಕೆಲವು ಮೆಡಿಸಿನ್ನಿಂದ ಅದು ಮುಂದೆ ಸಾಧಾರಣ ಬರದ ಹಾಗೆ ಮಾಡಬಹುದು. ಅಂದರೆ ಕೆಲವರಲ್ಲಿ ಈ ತರ ಸಾಧ್ಯತೆಗಳಿವೆ. ಆರಂಭಿಕ ಲಕ್ಷಣಗಳು ಹೇಗೆ? ಆರಂಭವಾಗಿ ಅಂತ ಹೇಳಿದ್ರೆ ಅದು ಅದರಲ್ಲಿ ಎರಡು ತರ ಇದೆ. ಅಂದ್ರೆ ಒಂದು ಆರ ಅಂತ ಹೇಳ್ತೇವೆ, ಅಂದ್ರೆ ಬರಬೇಕಾದ್ರೆ ಮೊದಲು ಅವರಿಗೆ ಒಂದು ಕಣ್ಣಿನಲ್ಲಿ ಬೆಳಕು ಬಂದ ಹಾಗೆ ಆಗೋದು ಅಥವಾ ಕಪ್ಪು ಚಿತ್ರಗಳು ಇದ್ದಂತೆ ಅನಿಸೋದು ಅಥವಾ ಕಿವಿಯಲ್ಲಿ ಶಬ್ದ ಕೇಳಿದ ಹಾಗೆ ಆಗೋದು, ಈ ತರ ಇದು ಆರ ವಿತ್ ಆರ ಅಂತ ಹೇಳ್ತೇವೆ ನಾವು. ಅದು ಇಲ್ಲದೇನು ತಲೆನೋವು ಶುರುವಾಗಬಹುದು. ಸಾಮಾನ್ಯವಾಗಿ ಅದು ಒಂದು ಬದಿಯಿಂದ ಒಂದು ತಲೆಯ ಒಂದು ಬದಿಯಲ್ಲಿ ಬರುವುದು ಸಾಮಾನ್ಯ. ಅದು ಹೆಚ್ಚಿನವರಲ್ಲಿ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಹೋಗ್ತಾ ಇರಬಹುದು. ಅಂತಹ ಇದ್ರೆ ಅದರಿಂದ ಏನು ಅದೊಂದು ಅಷ್ಟು ಭಯ ಪಡುವ ದೊಡ್ಡ ವಿಷಯ ಅಲ್ಲ. ಆದರೆ ಒಂದೇ ಬದಿಯಲ್ಲಿ ಅದು ಬರ್ತಾ ಇದ್ರೆ ಅದು ಅಂದರೆ ಬಹಳಷ್ಟು ಕಡಿಮೆ ಜನಕ್ಕೆ ಅದು ದ ಬ್ರೈನ್ ಅಂತ ಏನು ಹೇಳ್ತೇವೆ ಒಳಗಿನ ಮೆದುಳಿನ ತೊಂದರೆಯಿಂದ ಆ ಥರ ಆಗ್ಬೋದು. ಆವಾಗ ಅದು ಒಂದು ಸೀರಿಯಸ್ ವಿಷಯ ಅಂತ ಹೇಳ್ಬೋದು. ಸೊ ಹೆಚ್ಚಾಗಿ ಇದರಲ್ಲಿ ಬರುವುದು ಅಂತ ಹೇಳಿದ್ರೆ ತಲೆನೋವು ಮೊದಲು ಕಡಿಮೆ ಇರ್ತದೆ ಮತ್ತೆ ಜಾಸ್ತಿ ಆಗ್ತಾ ಹೋಗ್ತದೆ. ಜಾಸ್ತಿ ಆದಾಗ ಅವರಿಗೆ ವಾಕರಿಕೆ ಬಂದ ಹಾಗೆ ಆಗೋದು ಅಥವಾ ವಾಂತಿಯೇ ಆಗೋದು ಸಾಧ್ಯತೆ ಇದೆ. ಸೊ ಇಂಥವರು ಅಂದರೆ ಅವರಿಗೆ ಕೆಲವು ವಿಷಯಗಳಿಂದ ಇದು ಬರುವ ಸಾಧ್ಯತೆಗಳು ಜಾಸ್ತಿ ಆಗ್ತವೆ. ಒಂದು ಅಂದರೆ ಬಿಸಿಲಿಗೆ ಹೋದರೆ ಅಥವಾ ಅವರು ಸರಿಯಾದ ಸಮಯದಲ್ಲಿ ಆಹಾರ ಸೇವಿಸದೇ ಇದ್ರೆ ನಿದ್ರೆ ಜಾಸ್ತಿ ಮಾಡಿದರೆ ಕಡಿಮೆ ಮಾಡಿದರೆ ಆವಾಗ ಸಹ ಇದು ಬರಬಹುದು. ಸೊ ಕೆಲವೊಂದು ಆಹಾರ ಪದಾರ್ಥಗಳಿಂದ ಸಹ ಸಾಧ್ಯತೆ. ಉದಾಹರಣೆಗೆ ಚಾಕ್ಲೇಟನ್ನು ಬಹಳಷ್ಟು ತಿನ್ನೋದು ಹಾಗೆ ಇಂತಹವು ಕೆಲವು ಅದನ್ನು ಬರುವ ಹಾಗೆ ಮಾಡಬಹುದು. ಕೆಲವೊಬ್ಬರಲ್ಲಿ ಈ ಋತುಮತಿ ಆಗ್ತಾರಲ್ಲ ಆ ಸಮಯದಲ್ಲಿ ಕೂಡ ಬರುವಂತಹದ್ದು ಇದೆ. ಅಂದ್ರೆ ಈಗ ಈ ಮೈಗ್ರೇನ್ ಎನ್ನುವಂತಹದ್ದು ದಿವಸದ ಯಾವುದೋ ಒಂದು ಕ್ಷಣದಲ್ಲಿ ಬಂದು ಹೋಗುವಂತಹದ್ದು ಅಥವಾ ದೀರ್ಘಕಾಲಿಕವಾಗಿ ಹಾಗೆ ಉಳಿತದ ಅದು? ಹಾ, ಅಂದ್ರೆ ಮೊದಲು ಸ್ವಲ್ಪ ಟೈಮ್ ಇರ್ತದೆ. ಸಾಮಾನ್ಯವಾಗಿ ರೆಸ್ಟ್ ತಕೊಂಡ್ರೆ ಅಥವಾ ನಿದ್ದೆ ಮಾಡಿದ್ರೆ ಹೋಗುದು ಇರುತ್ತೆ. ಮುಂದೆ ಹೋಗ್ತಾ ಅದು ಜಾಸ್ತಿ ಆಗ್ತಾ ಹೋಗ್ಬಹುದು. ಅಂದ್ರೆ ಅರ್ಧ ಒಂದು ಗಂಟೆ ಇದ್ದದ್ದು ಒಂದು ದಿನ, ಎರಡು ದಿನ, ಮೂರು ದಿನ ಈ ತರಹ ಉದ್ದಕ್ಕೆ ಹೋಗುದು. ಅವಾಗ ಅವರು ಈ ನೋವುಗೆ ಇರುವಂತಹ ಪೇನ್ ಕಿಲ್ಲರ್ ಅಂತ ಏನು ಹೇಳ್ತೇವೆ ಅದನ್ನು ತಕ್ಕೊಂಡ್ರೆ ಅದು ಅಲ್ಲಿಗೆ ಅದನ್ನು ಬ್ರೇಕ್ ಮಾಡುತ್ತೆ ಅಂತ ಹೇಳ್ತೇವೆ, ಆವಾಗ ಅದು ಕಡಿಮೆ ಆಗ್ತದೆ. ಸಾಮಾನ್ಯವಾಗಿ ಈ ತರ ಮೈಗ್ರೇನ್ ಇರುವವರು ಮೊದಲೇ ಪ್ರಾರಂಭದಲ್ಲಿಯೇ ಅವರಿಗೆ ಈ ತರಹ ತಲೆನೋವು ಬರಲಿಕ್ಕಿದೆ ಅನ್ನೋದು ಗೊತ್ತಾಗ್ತದೆ ಬರ್ತಾ ಇರೋದ್ರಿಂದ, ಆವಾಗಲೇ ತಗೊಳ್ಳೋದ್ರಿಂದ ಕಡಿಮೆ ಶಕ್ತಿಯುಳ್ಳ ಈ ಪೇನ್ ಕಿಲ್ಲರ್ ಏನು ಹೇಳ್ತೇವೆ ಅವುಗಳಿಂದಲೇ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದಕ್ಕೆ ಚಿಕಿತ್ಸೆ ಹೇಗೆ ಮೈಗ್ರೇನ್ ಸಮಸ್ಯೆಗೆ? ಹಾ, ಅದೇ ಒಂದು ಕಾರಣ ಇಲ್ಲದೆ ಬರುವ ಮೈಗ್ರೇನ್ಗೆ ಕೆಲವು ಚಿಕಿತ್ಸೆಗಳಿವೆ. ಅದಂದರೆ ಅದು ಒಂದು ತಲೆನೋವು ಬಂದಾಗ ಏನು ಟ್ರೀಟ್ಮೆಂಟ್, ಆವಾಗ ಸಾಮಾನ್ಯವಾಗಿ ಪೇನ್ ಕಿಲ್ಲರ್ ಕೊಡ್ತೇವೆ, ಅಂದರೆ ಕಡಿಮೆ ಪವರ್ನಿಂದ ಹಿಡಿದು ಕೆಲವೊಬ್ಬರಿಗೆ ಅವರ ಜಾಸ್ತಿ ಮುಂದೆ ಹೋಗ್ತಾ ಅವರಿಗೆ ಪವರ್ ಜಾಸ್ತಿ ಮಾಡ್ತಾ ಹೋಗಬೇಕಾಗ್ತದೆ. ಸೊ ಅದು ಬಂದ ಕ್ಷಣದಲ್ಲಿ ಏನು ಈಗ ಪೇನ್ ಕಿಲ್ಲರ್ ಕೊಡೋದು, ಅಂದರೆ ಮುಂದೆ ಬರದ ಹಾಗೆ ಬೇರೆ ಒಂದು ಟ್ರೀಟ್ಮೆಂಟ್ ಇದೆ. ಅದು ಸಾಮಾನ್ಯವಾಗಿ 3-6 ವಾರದ ಕೋರ್ಸ್ ಇರ್ತದೆ. ಅದಾಗಿ ಕೂಡ ಯಾಕೆಂದರೆ ಅದಕ್ಕೆ ಕಾರಣ ಏನು ಅನ್ನೋದು ಗೊತ್ತಿಲ್ಲದೆ ಇರೋದ್ರಿಂದ ಮುಂದೆ ಪುನಃ ಹಾಗೆ ತಲೆನೋವು ಬರುವ ಸಾಧ್ಯತೆ ಇದೆ. ಆದರೆ ಕಾರಣಗಳಿದ್ದಲ್ಲಿ ನಾನು ಆಗಲೇ ತಿಳಿಸಿದಂತೆ ಈ ಸೈನುಸೈಟಿಸ್ ಅಥವಾ ಮೂಗಿನ ಅಲರ್ಜಿ ಇದ್ದರೆ, ಕಣ್ಣಿನ ದೋಷ ಅಥವಾ ಇಲ್ಲಿ ಜಾಯಿಂಟ್ಗಳ ದೋಷ ಇದ್ರೆ ಅವುಗಳನ್ನು ಸರಿಪಡಿಸೋದ್ರಿಂದ ಅದನ್ನು ಗುಣ ಮಾಡಿಬಿಡಬಹುದಾಗ್ತದೆ. ಸರಿ, ಈಗ ಗಂಟಲಿಗೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿ ಯಾವುದೇ ತಂಪು ಪಾನೀಯ ಅಥವಾ ಐಸ್ ಕ್ರೀಮ್ ಏನು ತಿಂದರೂ ಕೂಡ ಗಂಟಲು ನೋವು ಬರ್ತದೆ ಅಂತ ಹೇಳ್ತಾರೆ, ಯಾಕೆ ಹೀಗೆ ಕೆಲವರಿಗೆ ಮಾತ್ರ ಯಾಕೆ ಇಂಥ ಸಮಸ್ಯೆ ಬರ್ತದೆ? ಹಾ, ಅಂದರೆ ನಾನು ಆಗಲೇ ತಿಳಿಸಿದ ಹಾಗೆ ಈ ಕ್ರಾನಿಕ್ ಸೈನಸೈಟಿಸ್ ಅಂತ ಏನು ಹೇಳ್ತೇವೆ ಅಂದರೆ ಅವರಿಗೆ ಮೂಗು ಮತ್ತು ತಲೆನೋವು ಇಂಥವು ಏನು ಬಂದಿರುವುದಿಲ್ಲ. ಸಾಮಾನ್ಯವಾಗಿ ಎಲ್ರಿಗೂ ಒಂದು ಸೂಕ್ಷ್ಮವಾದಂತಹ ಒಂದು ತೆಳುವು ಪರದೆ, ಕಫದ ತೆಳುವು ಪರದೆ ಸೈನಸ್ನಿಂದ ಹಿಡಿದು ಮೂಗಿಗೆ ಬಂದು ಅಲ್ಲಿಂದ ಗಂಟ್ಲಿಗೆ ಹೋಗಿ ಅಲ್ಲಿಂದ ಜಠರಕ್ಕೆ ದಿನ ಇಡೀ ಹರಿತಾ ಇರ್ತದೆ. ಈ ಸೈನಸೈಟಿಸ್ ಇರುವವರಲ್ಲಿ ಸೈನಸ್ನಲ್ಲಿ ರೋಗಾಣುಗಳಿರೋದ್ರಿಂದ ಅವುಗಳು ಕೂಡ ಈ ಕಫದೊಟ್ಟಿಗೆ ಗಂಟ್ಲಿಗೆ ಬರ್ತಾ ಇರ್ತವೆ. ಸೊ ಆವಾಗ ತಂಪು ಪಾನೀಯ ಅಂತಹವರಲ್ಲಿ ತಂಪು ಪಾನೀಯ ಅವರು ಸೇವಿಸಿದಾಗ ತಕ್ಷಣ ಆ ರೋಗಾಣುಗಳು ಅಲ್ಲಿಯ ಜೀವಕೋಶಗಳೊಳಗೆ ಸೇರಿ ರೋಗ ಲಕ್ಷಣಗಳನ್ನು ಉಂಟು ಮಾಡ್ತವೆ. ಅಂದ್ರೆ ಈಗ ಈ ಗಂಟಲು ನೋವು ಅಂದ್ರೆ ಬರೀ ನೋವಾಗಿ ಕಾಣುತ್ತದೋ ಅಥವಾ ಬೇರೆ ಲಕ್ಷಣ ತೋರಿಸ್ತವ ಅಥವಾ ಜ್ವರವು ಕೂಡ ಬರಬಹುದಾ? ಹಾ, ಅದು ಅಂದ್ರೆ ಅವರ ಆಗದ ಸ್ಥಿತಿ, ರೋಗ ನಿರೋಧಕ ಶಕ್ತಿ ಹೇಗಿದೆ, ಅವರದ್ದು ಮಾನಸಿಕ ಹಾಗೂ ಶಾರೀರಿಕ ದಣಿವು ಇದೆಯೋ ಅಂತ ನೋಡಿಕೊಂಡು, ಅದು ಬಹಳ ತೀವ್ರವಾಗಿ ಜ್ವರವು ಕೂಡ ಬರಬಹುದು ಅಥವಾ ಸ್ವಲ್ಪ ನೋವು ಬಂದು ಕೆಲವೊಬ್ಬರು ಅಷ್ಟೇ ಉಪ್ಪು ನೀರಿನಲ್ಲಿ ಅದಿದೆ ಅದರಲ್ಲಿ ಕಡಿಮೆ ಆಗೋದು ಇದೆ. ಅವೆಲ್ಲದಕ್ಕೂ ರೋಗ ನಿರೋಧಕ ಶಕ್ತಿಯ ಮೇಲೆ ಹೊಂದಿಕೊಂಡಿರ್ತವೆ ಅವು. ಆಮೇಲೆ ಈಗ ಬಾಯಿ ವಾಸನೆ ಬರ್ತದೆ ಅನ್ನುವಂತಹದ್ದು, ಇದು ಹಲ್ಲು ಅಥವಾ ಈ ದವಡೆ ಇಂಥದಕ್ಕೆ ಸಂಬಂಧಪಟ್ಟಂತಹದ್ದು ಅಥವಾ ಬೇರೆ ಏನಾದರೂ ಕಾರಣ? ಬಹಳ ಅಂದ್ರೆ ಹೆಚ್ಚಿನವರಲ್ಲಿ ಈ ಹಲ್ಲು ಅಥವಾ ದವಡೆಗಳ ರೋಗ ಇದ್ದವರಿಗೆ ಆಗ್ತದೆ. ಆದ್ರೆ ಒಸಡುಗಳು ಸೊ ಆ ಅಂತಹ ಯಾವುದೇ ತೊಂದರೆಗಳು ಇಲ್ಲದಿದ್ರೂ ಕೆಲವೊಬ್ಬರಿಗೆ ಆ ತರ ವಾಸನೆ ಬರುವ ಸಾಧ್ಯತೆ ಇದೆ. ಯಾಕೆಂದ್ರೆ ಈ ಸೈನಸ್ಗಳಿಂದ ಬರುವಂತಹ ಕಫ ಏನು ಗಂಟ್ಲಿಗೆ ಇಳಿತಿದೆ ಅಂದ್ರೆ ಅವು ಬ್ಯಾಕ್ಟೀರಿಯಾದಿಂದ ತುಂಬಿ ಮತ್ತೆ ಈ ಪಸ್ ಅಂತ ಏನು ಹೇಳ್ತೇವೆ ಅದರ ಜೊತೆಗೆ ಬರ್ತವೆ, ಅದರಿಂದಾಗಿ ಕೂಡ ಬಾಯಿ ವಾಸನೆ ಬರಬಹುದು. ಅಥವಾ ಕೆಲವೊಮ್ಮೆ ಜಠರದಿಂದ ಆಮ್ಲ ಮೇಲೆ ಬಂದು ಗಂಟ್ಲಿನವರಿಗೆ ಬರುವಂತಹದ್ದಿದೆ, ಅಂಥವರಲ್ಲಿ ಕೂಡ ಈ ತರ ಬಾಯಿ ವಾಸನೆ ಬರುವ ಸಾಧ್ಯತೆಗಳಿವೆ. ಅಜೀರ್ಣ ಆದ್ರೂ ಕೂಡ ಬರಬಹುದು. ಕಫ ಬರುವಂತಹದ್ದು ಮೇಲಿಂದ ಮೇಲೆ ಗಂಟ್ಲು ಕಟ್ಟುವಂತಹದ್ದು ಅಥವಾ ಒಂದು ಕಫ ಬರುವಂತಹದ್ದು ಉಗಿಯಬೇಕು ಅಂತ ಅನಿಸುವಂತಹದ್ದು ಇದೆಲ್ಲ ಯಾಕೆ? ಇದು ಅಂತ ಹೇಳಿದ್ರೆ ನಾನು ಆಗ್ಲೇ ತಿಳಿಸಿದ ಹಾಗೆ ಈ ಸೈನಸೈಟಿಸ್ ಅಂತ ಏನ್ ಹೇಳ್ತೇವೆ, ಆವಾಗ ಸೈನಸ್ ನಲ್ಲಿ ಕೂಡ ಎಲ್ಲ ಕಡೆ ಈ ನಾವು ಈ ಕಫ ಅಂದ್ರೆ ಈ ಅದನ್ನು ಉತ್ಪತ್ತಿ ಮಾಡ್ತವೆ, ಅದನ್ನು ಸೂಕ್ಷ್ಮ ರೂಪದಲ್ಲಿ ಗಂಟ್ಲಿಗೆ ಹೋಗ್ತವೆ ಹೇಳ್ತೇನೆ. ಅದೇ ಸೈನಸೈಟಿಸ್ ಇರುವಲ್ಲಿ ಏನಾಗ್ತದೆ ಅಂದ್ರೆ ಆ ರೋಗಾಣುಗಳು ಈ ಗ್ರಂಥಿಗಳನ್ನು ಬಹಳಷ್ಟು ಉದ್ರೇಕಿಸಿ ಬಹಳಷ್ಟು ಜಾಸ್ತಿ ಕಫ ಉತ್ಪತ್ತಿ ಆಗುವ ಹಾಗೆ ಮಾಡ್ತವೆ. ಹಾಗಾಗಿ ಅಲ್ಲಿಂದ ಅದು ಗಂಟ್ಲಿಗೆ ಬರ್ತಾನೇ ಇರ್ತದೆ. ಹಾಗಾಗಿ ಅದನ್ನು ಸ್ವಚ್ಛ ಮಾಡಬೇಕು ಅಥವಾ ಉಗುಳ್ಬೇಕು ಅನ್ನುವ ಭಾವನೆ ಬರ್ತದೆ. ಅದು ಅಲರ್ಜಿ ಇದ್ದವರಿಗೂ ಕೂಡ ಅದೇ ತರ ಆ ಅಲರ್ಜಿಯಿಂದಾಗಿ ಗ್ರಂಥಿಗಳೇನಿರ್ತವೆ ಮ್ಯೂಕಸ್ ಗ್ಲ್ಯಾಂಡ್ಸ್ ಅಂತೇಳಿ, ಅವನ್ನು ಜಾಸ್ತಿ ಉದ್ರೇಕಿಸಿ ಜಾಸ್ತಿ ಕಫ ಬರುವ ಹಾಗೆ ಮಾಡ್ತೇವೆ. ಇನ್ನು ಕೆಲವರಲ್ಲಿ ಈ ಜಠರದಿಂದ ಆಮ್ಲ ಮೇಲೆ ಬರುದು ಸಾಮಾನ್ಯವಾಗಿ ಏನಂತ ಹೇಳಿದ್ರೆ, ನಾವು ಊಟ ಮಾಡಿದ್ರೆ ನೀರು ಕುಡಿದ್ರೆ ಅದು ಕೆಳಗಡೆಷ್ಟೇ ಹೋಗ್ಬೇಕು, ಜಠರಕ್ಕೆ ಪುನಃ ಹಿಂದೆ ಬರಬಾರ್ದು. ಅಂದ್ರೆ ಸಾಮಾನ್ಯವಾಗಿ ಅಂದ್ರೆ ಆರೋಗ್ಯವಂತರಲ್ಲಿ ಅವರು ಶೀರ್ಷಾಸನ ಮಾಡಿದ್ರು ಕೂಡ ಗಂಟ್ಲಿಗೆ ಬರುವುದಿಲ್ಲ. ಬಟ್ ಕೆಲವರಲ್ಲಿ ಆದ ತೊಂದರೆ ಇದ್ರೆ ಆವಾಗ ಆಮ್ಲ ಮೇಲೆ ಬರ್ತದೆ. ಸೊ ಆ ನಿಜವಾಗಿ ಅದು ಗಂಟ್ಲಿಗೆ ಬರುವುದರಿಂದ ಆ ಜಾಗಕ್ಕೆ ಅದು ಸಾಮಾನ್ಯವಾಗಿ ಬರಬಾರದು. ಅದು ಬರುವುದರಿಂದ ಕೂಡ ಏನು ಅದರಿಂದ ಆಗುವ ಅಂದ್ರೆ ಅದು ಆಮ್ಲ ಅದರಿಂದ ಆಗುವ ಈ ಜೀವಕೋಶಗಳಿಗೆ ತೊಂದರೆ ಆಗಬಾರ್ದು ಅಂತ ಈ ಮ್ಯೂಕಸ್ ಗ್ಲ್ಯಾಂಡ್ಸ್ ಏನಿರ್ತವೆ ಅಂದ್ರೆ ಕಫ ಪ್ರೊಡ್ಯೂಸ್ ಮಾಡುವಂತಹ ಗ್ರಂಥಿಗಳು ಜಾಸ್ತಿ ಕಫವನ್ನು ಉತ್ಪತ್ತಿ ಮಾಡಿ ಈ ಜೀವಕೋಶಗಳಿಗೆ ತೊಂದರೆ ಆಗದಂತೆ ನೋಡ್ತೇವೆ. ಆವಾಗ ಜಾಸ್ತಿ ಬಂದ ಕಫವನ್ನು ಉಗುಳ್ಬೇಕಾಗ್ತದೆ. ಇನ್ನೊಂದು ವಿಚಾರ, ಗಂಟ್ಲಿನಲ್ಲಿ ಏನೋ ಸಿಕ್ಕಾಕೊಂಡಾಗ ಅನಿಸುವಂತಹದ್ದು ನಿಜವಾಗಿ ನೋಡಿದ್ರೆ ಏನು ಇರುವುದಿಲ್ಲ, ಇಂಥ ಒಂದು ಪ್ರವೃತ್ತಿ ಯಾಕೆ ಬರ್ತದೆ ಅಥವಾ ಇದಕ್ಕೆ ಕಾರಣ ಏನು? ಇದಕ್ಕೆ ಅಂದ್ರೆ ಸಾಮಾನ್ಯವಾಗಿ ಹೆಚ್ಚಿನವರಲ್ಲಿ ಕಾಣೋದು ಈ ಸೈನಸೈಟಿಸ್ ಅಂತ ಏನು ಹೇಳಿದೆ, ಅದರಿಂದಾಗಿ ಈ ನಾನು ಆಗ್ಲೇ ಹೇಳಿದೆ ಅಂಥವರಲ್ಲಿ ಕಫ ಬರುವುದೇ ಸ್ವಲ್ಪ ಕಡಿಮೆ ಆಗ್ತದೆ. ಯಾಕೆಂತ ಹೇಳಿದ್ರೆ ಸೈನಸ್ ನಲ್ಲಿ ಅದು ಅದರ ಬಾಯಿಯನ್ನದು ಮುಚ್ಚುವಂತೆ ಮಾಡ್ತದೆ, ಬಹಳ ಕಡಿಮೆ ಬರ್ತಾ ಇರ್ತದೆ. ಅದರಲ್ಲಿ ರೋಗಾಣುಗಳು ಬರ್ತಾ ಇರೋದ್ರಿಂದ ಇಲ್ಲಿ ಗಂಟಲಿನಲ್ಲಿರುವ ಜೀವಕೋಶಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿ ಅವು ದಪ್ಪ ಆದಂತೆ ಆಗ್ತವೆ. ಸೊ ಹಾಗಾಗಿ ಅಲ್ಲಿ ಏನೋ ಒಂದು ಇದೆ ಅನ್ನುವ ಒಂದು ಭಾಸ ಆಗ್ತದೆ. ಅಥವಾ ಈ ನಾನು ಆಗ್ಲೇ ಹೇಳಿದ ಹಾಗೆ ಜಠರದಿಂದ ಆಮ್ಲ ಮೇಲೆ ಬಂದರೂ ಕೂಡ ಆವಾಗಲೂ ಕೂಡ ಅದಕ್ಕೆ ಸರಿಯಾದ ಒಂದು ಪ್ರತಿಕ್ರಿಯೆ ರೀತಿಯಲ್ಲಿ ಜೀವಕೋಶಗಳು ಸ್ವಲ್ಪ ದೊಡ್ಡದಾಗ್ತವೆ. ಆವಾಗ ಸಹ ಗಂಟಲಲ್ಲಿ ಏನೋ ಒಂದಿದೆ ಅಂತ ಅನಿಸುವ ಅಂತ ಆಗ್ತದೆ. ಆಮೇಲೆ ಈಗ ನೀವು ಆವಾಗ ಪ್ರಸ್ತಾಪ ಮಾಡುವಾಗ ಹೇಳಿದ್ರಿ ಈ ಸೈನಸೈಟಿಸ್ನ ಜೊತೆ ಜೊತೆಗೆ ಆ ಕತ್ತು ನೋವು ಕೂಡ ಬರುವಂತ ಒಂದು ಸಾಧ್ಯತೆ ಇದೆಯಾ ಅಂತ? ಹಾ ಹೌದು, ಹೆಚ್ಚಿನವರಲ್ಲಿ ಅಂದ್ರೆ ಕತ್ತು ನೋವು ಬರುವುದು ಅಂತ ಹೇಳಿದ್ರೆ ಅವರು ಒಂದು ಆರ್ಥೋಪೆಡಿಕ್ಸ್ ಅಂದ್ರೆ ಎಲುಬು ಕೀಲುಬುಗಳ ಡಾಕ್ಟರ್ ಅಲ್ಲಿ ಹೋಗ್ತಾರೆ, ಯಾಕಂದ್ರೆ ಅಲ್ಲಿರುವ ತೊಂದರೆಗಳು ಇರಬಹುದು ಅಂತ. ಇನ್ನು ಕೆಲವರು ನ್ಯೂರಾಲಜಿಸ್ಟ್ ಅಂದ್ರೆ ನರತಜ್ಞರನ್ನು ಕಾಣುವುದಿದೆ. ಆದರೆ ಕೆಲವರಲ್ಲಿ ಈ ಸೈನಸೈಟಿಸ್ ಇರುವವರಲ್ಲಿ ಇಲ್ಲಿ ಇರುವಂತ ನಾವು ಸಾಮಾನ್ಯವಾಗಿ ಇದನ್ನು ಕರಳೆ ಅಂತ ಹೇಳ್ತಾರೆ, ಲಿಂಫ್ ನೋಡ್ಸ್, ಅಲ್ಲಿ ಆ ಬ್ಯಾಕ್ಟೀರಿಯಾಗಳು ಬರುವುದರಿಂದ ಹತ್ತಿರದಲ್ಲಿರುವ ಸ್ನಾಯುಗಳನ್ನು ಸಂಕುಚಿತ ಆಗ್ತವೆ. ಅದು ಬಹಳ ಹೊತ್ತು ಆ ಸಂಕುಚಿತ ಆಗಿದ್ರೆ ಆವಾಗ ಅಲ್ಲಿ ನೋವು ಬರ್ತದೆ, ಅಲ್ಲಿಂದ ಭುಜ ನೋವು ಅಥವಾ ಇಡೀ ಕೈ ನೋವು ಕೂಡ ಬರುವ ಸಾಧ್ಯತೆ ಇದೆ. ಇದು ಬಹಳಷ್ಟು ಜನಗಳಿಗೆ ಗೊತ್ತಿರುವುದಿಲ್ಲ. ಯಾಕೆಂದ್ರೆ ಈ ತರ ಭುಜ ನೋವು ಬರ್ತದೆ ಅಂದ್ರೆ ಸೈನಸ್ ನಿಂದ ಆಗ್ತದೆ ಹೇಳಿದ್ರೆ ಬಹಳ ಆಶ್ಚರ್ಯ ವ್ಯಕ್ತ ಮಾಡ್ತಾರೆ ಅವರು. ಆದ್ರೂ ಕೂಡ ಅದು ಸಾಧ್ಯ ಅಂದ್ರೆ ಸೈನಸ್ಸಿಗೆ ಅವರಿಗೆ ಸರಿಯಾಗಿ ಚಿಕಿತ್ಸೆ ಮಾಡುವುದರಿಂದ ಈ ಕತ್ತು ನೋವನ್ನು ಸಹ ವಾಸಿ ಮಾಡೋಕೆ ಸಾಧ್ಯತೆ ಇದೆ. ಈ ಒಣ ಕೆಮ್ಮು ಅಥವಾ ಡ್ರೈ ಕಾಫ್ ಅಂತ ಹೇಳ್ತೀವಲ್ಲ, ಇದಕ್ಕೆ ಕಾರಣ ಮತ್ತು ಅದರ ಒಂದು ಚಿಕಿತ್ಸೆ ಹೇಗೆ? ಈ ಒಣ ಕೆಮ್ಮು ಅಂತ ಹೇಳಿದ್ರೆ ಕಫ ಬರದೆ ಕೆಮ್ಮುತ್ತಾ ಇರುವುದು ಕಟಂಗ್ ಕಟಂಗ್. ಹೌದು, ಸೊ ಇದು ನಾನು ಆಗ್ಲೇ ತಿಳಿಸಿದ ಹಾಗೆ ಸೈನಸೈಟಿಸ್ ಇದ್ದವರಿಗೆ ಕೆಲವೊಬ್ಬರಿಗೆ ನಾನು ಆಗ ತಿಳಿಸಿದ ಹಾಗೆ ಕಫ ಗಂಟ್ಲಿಗೆ ಬರ್ತಾ ಇರುವಾಗ ಅದರಲ್ಲಿ ರೋಗಾಣುಗಳು ಇರೋದ್ರಿಂದ ಗಂಟಲಿನಲ್ಲಿ ಅವ ನರಗಳನ್ನು ಉದ್ರೇಕಿಸಿ ಕೆಮ್ಮುವಂತೆ ಮಾಡ್ತವೆ. ಅಂದ್ರೆ ಅದನ್ನು ತೊಲಗಿಸಬೇಕು ಅನ್ನುವ ಕಾರಣದಿಂದಾಗಿ ಕೆಮ್ಮು ಬರ್ತಾ ಇರ್ತದೆ. ಸೊ ಅದು ಇರಬಹುದು, ಅಥವಾ ಈ ಆಗ್ಲೇ ತಿಳಿಸಿದ ಹಾಗೆ ಧೂಳಿನಿಂದ ಅಥವಾ ಅಲರ್ಜಿಯಿಂದಾಗಿ ಕೂಡ ಅದನ್ನು ಕೂಡ ಅದನ್ನು ಹೊರಗೆ ದಬ್ಬಬೇಕು ಅನ್ನುವ ಕಾರಣಕ್ಕೋಸ್ಕರ ಕೆಮ್ಮು ಬರ್ತಾ ಇರಬಹುದು. ಇನ್ನು ಮೊದಲೇ ತಿಳಿಸಿದ ಹಾಗೆ ಆಮ್ಲ ಏನಿದೆ ಅದು ಜಠರದಿಂದ ಮೇಲ್ ಬರ್ತಾ ಇದ್ರೆ ಅದು ಕೂಡ ಅಲ್ಲಿ ಅಂದ್ರೆ ನರಗಳನ್ನು ಉದ್ರೇಕಿಸಿ ಈ ತರ ಕೆಮ್ಮುವ ಹಾಗೆ ಮಾಡಬಹುದು. ಇದು ಸಾಮಾನ್ಯವಾದ ಕಾರಣಗಳು. ಇನ್ನು ಕಿವಿಗೆ ಸಂಬಂಧಪಟ್ಟ ಹಾಗೆ ಏನೇನು ಆರೋಗ್ಯ ಸಮಸ್ಯೆಗಳು ಬರ್ತವೆ? ಕಿವಿಗೆ ಸಾಮಾನ್ಯವಾಗಿ ಅಂದ್ರೆ ಬರುವಂತಹದ್ದು ಮುಖ್ಯವಾಗಿ ಕಿವಿ ನೋವು. ಅಂದ್ರೆ ಕಿವಿಯಲ್ಲಿಯೇ ತೊಂದರೆಗಳಿದ್ದಾಗ ಅವುಗಳನ್ನು ಪತ್ತೆ ಹಚ್ಚಿ ಅದಕ್ಕೆ ಚಿಕಿತ್ಸೆ ಮಾಡುವುದು ಸುಲಭ. ಉದಾಹರಣೆಗೆ ಬ್ಯಾಕ್ಟೀರಿಯಾದಿಂದ ಇನ್ಫೆಕ್ಷನ್ ಆಗಿರಬಹುದು, ಅಥವಾ ಈಗ ಈ ಸರಿ ಮಳೆಗಾಲದಲ್ಲಿ ಈ ನಮ್ಮ ಹವೆಯಲ್ಲಿ ನೀರಿನ ಅಂಶ ತೇವಾಂಶ ಜಾಸ್ತಿ ಇರುವುದರಿಂದ ಕಿವಿಯಲ್ಲಿ ಫಂಗಲ್ ಇನ್ಫೆಕ್ಷನ್ ಅಥವಾ ಬೂಸ್ಟ್ ಅಂತ ಏನು ಹೇಳ್ತಾರೆ ಅದು ಬಹಳ ಮಟ್ಟಿಗೆ ಬರ್ತದೆ. ಅವನ್ನೆಲ್ಲ ನಾವು ನೋಡಿದಾಗ ತಕ್ಷಣ ಅದಕ್ಕೆ ಸರಿಯಾದ ಚಿಕಿತ್ಸೆ ಮಾಡಬಹುದು. ಕೆಲವೊಮ್ಮೆ ಬಹಳಷ್ಟು ಜನಕ್ಕೆ ಕಿವಿಯಲ್ಲಿ ಏನು ಇರುವುದಿಲ್ಲ, ಕಿವಿ ನೋವು ಅಂತ ಬರ್ತಾರೆ ಅವರಿಗೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಸೈನಸೈಟಿಸ್ ಏನು ಹೇಳಿದೆ ಅದರಿಂದಾಗಿ ಸಹ ಈ ತರ ಆಗ್ಬಹುದು. ಯಾಕೆಂದ್ರೆ ಸೈನಸ್ಗಳಿಂದ ಕಿವಿಗೆ ನರ ಕನೆಕ್ಷನ್ ಇದೆ, ಹಾಗಾಗಿ ಅಲ್ಲಿಂದ ಅದು ಬಹಳ ಸಾಮಾನ್ಯವಾಗಿರತಕ್ಕಂತಹದ್ದು. ಇನ್ನು ಕೆಲವೊಬ್ಬರಿಗೆ ಹಲ್ಲಿನ ತೊಂದರೆ ಇದ್ರೂ ಕೂಡ ಅಲ್ಲಿಂದ ಕೂಡ ಅದಕ್ಕೆ ನರ ಕನೆಕ್ಷನ್ ಇರೋದ್ರಿಂದ ಕಿವಿ ನೋವಿನಂತೆ ಆಗ್ಬಹುದು. ಕೆಲವೊಬ್ಬರಿಗೆ ಅಂದ್ರೆ ಬಹಳ ಕಡಿಮೆ, ಈ ಎಡಗಡೆ ಕಿವಿ ನೋವು ಬರೋದ್ರೆ ಹಾರ್ಟ್ ಅಟ್ಯಾಕ್ ಆಗುವಾಗ ಸಹ ಕಿವಿ ನೋವು ಬರಬಹುದು. ಅಥವಾ ನಾನು ಆಗ್ಲೇ ತಿಳಿಸಿದಾಗೆ ಈ ಜಠರದಿಂದ ಆಮ್ಲ ಮೇಲೆ ಬರುವಾಗ ಅದು ಕೂಡ ಆ ಕ್ಷಣಕ್ಕೆ ಕಿವಿ ನೋವು ಬರಬಹುದು. ಈ ತರ ಅನೇಕ ಕಾರಣಗಳು, ಆದ್ರೆ ಕಿವಿಯಲ್ಲಿ ಇಲ್ಲದೆ ಇರುವ ಇದ್ದರಿಂದ ಬೇರೆ ಕಡೆ ನಾವು ಯಾವ ಕಾರಣಕ್ಕೆ ಬರ್ತಾ ಇದ್ದೆ ಅಂತ ನೋಡಿ ಅದಕ್ಕೆ ಸರಿಯಾದ ಚಿಕಿತ್ಸೆ ಮಾಡಿದಾಗಲೇ ಅದಕ್ಕೆ ನಮ್ಗೆ ಅದು ವಾಸಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ಕಿವಿಯಲ್ಲಿ ಇರುವಂತಹ ಗುಗ್ಗೆ ಅಂತ ಹೇಳುವಂತಹದ್ದು, ಇದರ ಒಂದು ಅಗತ್ಯ ಏನು, ಅದರ ಒಂದು ಅವಶ್ಯಕತೆ ಏನು, ಅದರಲ್ಲಿ ಏನಾದರೂ ವ್ಯತ್ಯಾಸಗಳಾಗ್ತವ? ಹಾ, ಖಂಡಿತವಾಗಿಯೂ. ಈ ಕಿವಿಯಲ್ಲಿ ಏನು ಗುಗ್ಗೆ ಅಂತ ಹೇಳುವಂತಹದ್ದು ಸ್ವಲ್ಪ ಮಟ್ಟಿನ ಪ್ರಮಾಣದಲ್ಲಿ ಉತ್ಪತ್ತಿ ಆಗ್ತದೆ. ಯಾಕೆಂತ ಹೇಳಿದ್ರೆ, ಈ ನಮ್ಮ ಕಿವಿ ಏನಿದೆ ದೇವರು ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮಗೆ ಅದು ಒಳಗೆ ಕಾಣುವುದಿಲ್ಲ, ನಮ್ ಕಿವಿ ಕೈ ಹಾಕ್ಲಿಕ್ಕೆ ಆಗೋದಿಲ್ಲ. ಅದಷ್ಟಕ್ಕೆ ಅದು ಆರೋಗ್ಯವಾಗಿ ಇರುವಂತೆ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಂದು ಅಂತ ಹೇಳಿದ್ರೆ ಆ ಹೊರಗಿನ ಏನು ಕೆನಾಲ್ ಅಂತ ಹೇಳ್ತೇವೆ, ಅದು ಸ್ವಲ್ಪ ಬೆಂಡ್ ಆಗಿದೆ. ಅಂದ್ರೆ ಸಾಮಾನ್ಯವಾಗಿ ನೀರು ಒಳಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಯಾರಾದರೂ ನಾವು ಇಯರ್ ಬಡ್ ಏನಾದರೂ ಹಾಕಿದ್ರು ಕೂಡ ಕಿವಿಯ ತಮಟೆಗೆ ಸಾಧ್ಯ ತಗಲಿಕ್ಕೆ ಸಾಧ್ಯ ಇಲ್ಲ. ಆ ಥರ ರೀತಿ ಇರ್ತದೆ, ಆ ಥರ ರಕ್ಷಣೆ ಇದೆ. ಎರಡನೇದಾಗಿ, ಈ ಬ್ಯಾಕ್ಟೀರಿಯಾ ಅಥವಾ ಈ ಫಂಗಸ್ಗಳು ಏನಿರ್ತವೆ ಅವು ತೊಂದರೆ ಮಾಡದ ಹಾಗೆ ಕಿವಿಯ ಕೆನಾಲ್ನ ಹೊರಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಈ ಗುಗ್ಗೆ ಅಥವಾ ವ್ಯಾಕ್ಸ್ ಅಂತ ಏನುವಂಥದ್ದು ಉತ್ಪತ್ತಿ ಆಗ್ತಾ ಇರ್ತದೆ. ಅದು ತನ್ನಷ್ಟಕ್ಕೆ ಹೊರಗೆ ಬರ್ತದೆ. ಅದನ್ನು ಅಂದರೆ ಆ ಥರ ದೇವರು ವ್ಯವಸ್ಥೆ ಮಾಡಿದ್ದಾರೆ, ಕಿವಿಯ ತಮಟೆಯಿಂದ ಒಂದು ಚರ್ಮ ನಿಧಾನಕ್ಕೆ ಹೊರಗೆ ಬರ್ತಾ ಇರ್ತದೆ. ಸೊ ಅದು ಸ್ವಲ್ಪ ಮಟ್ಟಿನ ಈ ಗುಗ್ಗೆಯನ್ನು ಹೊರಗೆ ತರ್ತದೆ. ಸೊ ಹಾಗಾಗಿ ಹೆಚ್ಚಿನವರಲ್ಲಿ ನಿಜವಾಗಿ ಕಿವಿಗೆ ಏನೂ ಹಾಕದೆ ಇರಬೇಕು, ಅದಷ್ಟಕ್ಕೆ ಅದು ಆರೋಗ್ಯವಾಗಿರ್ತದೆ. ಏನು ಹಾಕ್ಲಿಕ್ಕೆ ಹೋಗಿಯೇ ಮತ್ತೆ ತೊಂದರೆಗಳು ಶುರುವಾಗುವಂತಹದ್ದು ಜಾಸ್ತಿ. ಸೊ ಇದು ಈ ಪ್ರಮಾಣ ಕೆಲವರಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಇರಬಹುದು. ಆವಾಗ ಏನಾಗ್ತದೆ ಅಂದ್ರೆ ಅದು ಒಣ ಆಗಿ ಕಿವಿ ತುರಿಕೆ ಆದ ಹಾಗೆ ಆಗ್ಬಹುದು. ಸೊ ಅದಕ್ಕೆ ಕಾರಣಗಳು ವೈಜ್ಞಾನಿಕವಾಗಿ ಇನ್ನೂ ತಿಳಿದಿಲ್ಲ. ಇನ್ನು ಕೆಲವರಲ್ಲಿ ಅದು ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಉತ್ಪತ್ತಿ ಆಗ್ಬಹುದು, ಅದಕ್ಕೂ ಕೂಡ ಕಾರಣಗಳು ತಿಳಿದಿಲ್ಲ. ಸೊ ತೆಗಿತಾ ಇರಬೇಕು ನಿಜವಾಗಿ ಮನುಷ್ಯರು ಸಾಮಾನ್ಯವಾಗಿ ಅವರೇ ಏನು ಮಾಡಬಾರ್ದು. ಆ ತರ ಏನಾದ್ರೂ ಗುಗ್ಗೆ ಇದ್ರೆ ಡಾಕ್ಟರಲ್ಲೇ ಬಂದು ತೋರಿಸಿ. ಯಾಕೆಂತ ಹೇಳಿ ಕೆಲವೊಬ್ಬರಲ್ಲಿ ಅವು ಬಹಳ ಗಟ್ಟಿ ಕಲ್ಲಿನಂತೆ ಆಗಿರ್ತವೆ, ಅದನ್ನು ಮೆದು ಆಗುವ ಹಾಗೆ ಮೆಡಿಸಿನ್ ಕೊಟ್ಟು ಆಮೇಲೆ ಅದನ್ನು ಸ್ವಚ್ಛ ಮಾಡಿಸ್ಬೇಕು. ತಾವಾಗಿಯೇ ಅದನ್ನು ಸ್ವಚ್ಛ ಮಾಡುವುದು ಅದು ಸರಿಯಲ್ಲ, ಅದರಿಂದ ತೊಂದರೆಗಳಾಗುವ ಸಾಧ್ಯತೆಗಳಿವೆ. ಕೊನೆಯ ಪ್ರಶ್ನೆ ಅಂತಂದ್ರೆ, ಈಗ ತಲೆ ತಿರುಗುವಂತಹದ್ದು, ಇದಕ್ಕೆ ಕಾರಣಗಳು ಏನು? ಈಗ ಇಎನ್ಟಿಗೂ ಅದಕ್ಕೂ ಏನಾದ್ರು ಸಂಬಂಧ ಉಂಟಾ? ಹಾ, ಇಎನ್ಟಿ ನಿಜವಾಗಿ ಬಹಳ ಸಂಬಂಧ ಇದೆ. ಯಾಕೆಂತ ಹೇಳಿದ್ರೆ ತಲೆ ತಿರುಗುವುದಕ್ಕೆ ನಾಲ್ಕು ಅಂಶಗಳು ಒಟ್ಟಿಗೆ ಸೇರ್ತವೆ. ಒಂದು ಮುಖ್ಯ ಅಂತ ಹೇಳಿದ್ರೆ ಕಿವಿಯ ಒಳಭಾಗದಲ್ಲಿರುವ ನರದಲ್ಲಿ ಒಂದು ವೆಸ್ಟಿಬ್ಯುಲರ್ ಆರ್ಗನ್ ಅಂತ ಇದೆ, ಅದು ಬಹಳ ಮಟ್ಟಿಗೆ ಅದನ್ನು ಏನು ಕಂಟ್ರೋಲ್ ಮಾಡ್ತದೆ. ಸೊ ಎರಡನೇದಾಗಿ ಇನ್ನೊಂದು ಕಂಟ್ರೋಲ್ ಮಾಡೋದಂದ್ರೆ ನಮ್ಮ ಮೆದುಳಿನ ಕೆಳಭಾಗದಲ್ಲಿರುವ ಒಂದು ಭಾಗವು ಇದರಲ್ಲಿ ಒಳಗೊಂಡಿರ್ತದೆ. ಹಾಗೆ ಮತ್ತೆ ಕಣ್ಣುಗಳು ನಮ್ಮನ್ನು ಈ ನಾವು ಬ್ಯಾಲೆನ್ಸ್ನಲ್ಲಿ ಇರಲಿಕ್ಕೆ ಅವು ಕೂಡ ಸಹಾಯ ಮಾಡ್ತವೆ. ಹಾಗೂ ಮತ್ತೆ ನಾವು ನಮ್ಮ ಕಾಲು ಮತ್ತೆ ಬೆನ್ನೆಲುಬಿನ ಗಂಟುಗಳಲ್ಲಿರುವ ನರಗಳಿಂದ ಕೂಡ ಈ ನಾಲ್ಕು ವಿಧದಲ್ಲಿ ನಾವು ನಮ್ಮ ಬ್ಯಾಲೆನ್ಸ್ ಅನ್ನು ಇಟ್ಕೊಳ್ಳಿಕ್ಕೆ ಸರಿ ಆಗ್ತದೆ. ಇದು ಯಾವುದರಲ್ಲಿ ತೊಂದರೆಗಳಿದ್ರೂ ಕೂಡ ಈ ನಾವೇನೇ ತಲೆ ತಿರುಗುವುದು ಬರಬಹುದು. ಬಹಳ ಸಂತೋಷ ಡಾಕ್ಟರ್ ರಾಘವೇಂದ್ರ ಪುರಾಣಿಕ್ ಅವರೇ. ಇಎನ್ಟಿ ಅಥವಾ ಕಿವಿ ಮೂಗು ಗಂಟಲು ಇದರಲ್ಲಿ ಎದುರಿಸುವಂತಹ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಹಾಗೂ ಅವುಗಳ ರೋಗ ಲಕ್ಷಣಗಳು, ಯಾವ ರೀತಿ ಚಿಕಿತ್ಸೆಯನ್ನು ಪಡೆಯಬೇಕು, ಈ ವಿಚಾರವಾಗಿ ಬಹಳಷ್ಟು ವಿಷಯವನ್ನು ನಮ್ಮ ಕೇಳುವ ಜೊತೆಗೆ ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಕಿವಿ ಮೂಗು ಗಂಟಲು ಸಮಸ್ಯೆಗಳು ಮತ್ತು ಪರಿಹಾರ, ಈ ಕುರಿತು ಡಾಕ್ಟರ್ ರಾಘವೇಂದ್ರ ಪುರಾಣಿಕ್ ಅವರೊಂದಿಗಿನ ಸಂದರ್ಶನವನ್ನು ಇದುವರೆಗೆ ಆಲಿಸಿದ್ರಿ.

ಅಂತ ಮಾತಾಡತಾನ ತಂದ ಕೊಡ ದೇವಿ ಗಾಜಿಪುರಿ ತಂದ ಕೊಡ ದೇವಿ ಬಂಗಿ ಪೂರಿ ಪೂರೆ ತಂದ ಕೊಡ ದೇವಿ ಗಾಜಿಪುರಿ ಪೂರೆ ತಂದ ಕೊಡ ದೇವಿ ಬಂಗಿ ಪೂರಿ ಪೂರೆ ತಂದ ಕೊಡ ದೇವಿ ಗಾಜಿಪುರಿ ಪೂರೆ ತಂದ ಕೊಡ ದೇವಿ ಬಂಗಿ ಪೂರಿ ಪೂರೆ ಕೈಯಲ್ಲಿ ಕೊಟ್ಟ ಹೋಗಿ ನಿಂತಾಳೆಲ್ಲ ಮಧುರಿಂಬ್ಯಾಗೆಯಾಗೆ ಹೋಗಿ ನಿಂತಾಳೆಲ್ಲ ಮಧುರಿಂಬ್ಯಾಗೆಯಾಗೆ ಹೋಗಿ ನಿಂತಾಳೆಲ್ಲ ಮಧುರಿಂಬ್ಯಾಗೆಯಾಗೆ ಹೋಗಿ ನಿಂತಾಳೆಲ್ಲ ಮಧುರಿಂಬ್ಯಾಗೆಯಾಗೆ ಹೋಗಿ ನಿಂತಾಳೆಲ್ಲ ಮಧುರಿಂಬ್ಯಾಗೆಯಾಗೆ ಹೋಗಿ ನಿಂತಾಳೆಲ್ಲ ಮಧುರಿಂಬ್ಯಾಗೆಯಾಗೆ ಕಿತ್ತ ಕೊಂಡರ ನೆತ್ತಿ ಮ್ಯಾರಿನ ಜಾಡಿ ಜಾಡಿ ಕಿತ್ತ ಕೊಂಡರ ನೆತ್ತಿ ಮ್ಯಾರಿನ ಜಾಡಿ ಜಾಡಿ ಕಿತ್ತ ಕೊಂಡರ ನೆತ್ತಿ ಮ್ಯಾರಿನ ಜಾಡಿ ಜಾಡಿ ಕಿತ್ತ ಕೊಂಡರ ನೆತ್ತಿ ಮ್ಯಾರಿನ ಜಾಡಿ ಜಾಡಿ ಎಲ್ಲ ಕುಯ್ಯ ಸಿದ್ದ ಕೊಲ್ಲ ಬ್ಯಾಡ ತಾಯಿಯನ್ ಹುಲ್ಲ ಕಲ್ಲ ಕಚ್ಚವ ಶರಣ ಮಾಡಿ ಮೇಲೆ ಕಲ್ಲ ಕಚ್ಚವ ಶರಣ ಮಾಡಿ ಮಾಡಿ ಕುಲ್ಲ ಕಲ್ಲ ಕಚ್ಚವ ಶರಣ ಮಾಡಿ ಮಾಡಿ ಕುಲ್ಲ ಕಲ್ಲ ಕಚ್ಚವ ಶರಣ ಮಾಡಿ ಮಾಡಿ ಮುಪ್ಪಾಣ ಮುದುಕಿ ಒಳೆ ತೇಟ ಮುಪ್ಪಾಣ ಮುದುಕಿ ಒಳೆ ತೇಟ ಕವಿ ಸರ ಕೆಳಹದ ನೆಂಟ ಓಜಿ ಕವಿ ಸರ ಕೆಳಹದ ನೆಂಟ ಓಜಿ ಕವಿ ಸರ ಕೆಳಹದ ನೆಂಟ ಓಜಿ ಕವಿ ಸರ ಕೆಳಹದ ನೆಂಟ ಓಜಿ ಕವಿ ಸರ ಕೆಳಹದ ನೆಂಟ ಕವಿ ಸರ ಕೆಳಹದ ನೆಂಟ ಆವತ್ತ ಇತ್ತ ಮಂಗಳಾರ ಓಜಿ ಮಂಗಳಾರ ಜಲಕ ಮಾಡ ತಾಳಗಾಡ್ ಬೀಡೆ ಓಜಿ ಜಲಕ ಮಾಡ ತಾಳಗಾಡ್ ಬೀಡೆ ಓಜಿ ಜಲಕ ಮಾಡ ತಾಳಗಾಡ್ ಬೀಡೆ ಓಜಿ ಜಲಕ ಮಾಡ ತಾಳಗಾಡ್ ಬೀಡೆ ಓಜಿ ಜಲಕ ಮಾಡ ತಾಳಗಾಡ್ ಬೀಡೆ ಜಲಕ ಮಾಡ ತಾಳಗಾಡ್ ಬೀಡೆ ಹಣಿಗಚ್ಚ ತಾಳ ಭಂಡಾರ ಹಣಿಗಚ್ಚಾಳಭಂಡಾರ ಹಣಿಗಚ್ಚ ತಾಳ ಭಂಡಾರ ಸೌಕರ್ಣ ನೋಡ ಕಳಸಾಗೆ ಓದಿ ಜಯ ಜಯ ನಿಮ್ಮ ಹತ್ತಿಗೆ ಓಜಿ ಜಯ ಜಯ ನಿಮ್ಮ ಹತ್ತಿಗೆ ಓಜಿ ಜಯ ಜಯ ನಿಮ್ಮ ಹತ್ತಿಗೆ ಓಜಿ ಜಯ ಜಯ ನಿಮ್ಮ ಹತ್ತಿಗೆ ಓಜಿ ಜಯ ಜಯ ನಿಮ್ಮ ಹತ್ತಿಗೆ ಜಯ ಜಯ ನಿಮ್ಮ ಹತ್ತಿ ಹೊತ್ತಿಗೆ ನಗ ನಗತ ಬೇಡ ತಳ ಜೋಗ ನಗ ನಗತ ಬೇಡ ತಳ ಜೋಗ ನಗ ನಗತ ಬೇಡ ತಳ ಜೋಗ ಬಟ್ಟಿಗೆ ಹಳ್ಳಿ ಕೊಡರಂತ ಓದಿ ಬಟ್ಟಿಗೆ ಹಳ್ಳಿ ಕೊಡರಂತ ಓದಿ ಬಟ್ಟಿಗೆ ಹಳ್ಳಿ ಕೊಡರಂತ ಓದಿ